ಶರಣ ಸಂಸ್ಕೃತಿ ಎಂಬ ಬುದ್ಧಿಯ ಹೊತ್ತು ತಂದೀವಿ. ಮಧ್ಯ ಕರ್ನಾಟಕದ ನಾಡಹಬ್ಬ ದಸರಾ ಎಂದೇ ಪ್ರಸಿದ್ಧಿಯಾದ ಚಿತ್ರದುರ್ಗದ ಶ್ರೀ ಮುರುಘರಾಜೇಂದ್ರ ಬೃಹನ್ಮಠ ಏರ್ಪಡಿಸಿರುವ ಶರಣ ಸಂಸ್ಕೃತಿ ಉತ್ಸವ 2024 ಪ್ರಾಯೋಜಿತ ಸರಣಿ ಇದೇ ತಿಂಗಳ 5-13 ಆಕಾಶವಾಣಿ ಮುಖ್ಯ ವಾಹಿನಿಯಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿದಿನ ಬೆಳಿಗ್ಗೆ 7:45, ಬೆಂಗಳೂರು ವಿವಿಧ ಭಾರತಿಯಲ್ಲಿ ಬೆಳಿಗ್ಗೆ 8:10 ಹಾಗೂ ಬೆಂಗಳೂರು FM ರೈನ್ಬೋದಲ್ಲಿ ಬೆಳಿಗ್ಗೆ 9:00 ಶರಣ ಸಂಸ್ಕೃತಿ ಉತ್ಸವ 2024. ಪ್ರಾಯೋಜಕರು ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಬೃಹನ್ಮಠ, SGM ವಿದ್ಯಾಪೀಠ ಹಾಗೂ ಆಡಳಿತ ಮಂಡಳಿ ಚಿತ್ರದುರ್ಗ. ಶರಣ ಸಂಸ್ಕೃತಿ ಎಂಬ ಬುದ್ಧಿಯ ಹೊತ್ತು ತಂದಿ. ದಿ ಗ್ರೇಟ್ ಭೀಮಾ ದೀಪಾವಳಿ ಫೆಸ್ಟಿವಲ್ನೊಂದಿಗೆ October 4-10 ನಿಮ್ಮ ಆಚರಣೆಯನ್ನು ಬೆಳಗಿಸಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕದ ಮೇಲೆ ಪಡೆಯಿರಿ 70% ವರೆಗೆ ರಿಯಾಯಿತಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಫ್ಲಾಟ್ 7,000 ರೂಪಾಯಿಗಳ ರಿಯಾಯಿತಿ. ಜೊತೆಗೆ ಪ್ರತಿ ಕ್ಯಾರೆಟ್ಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತ. ಜೊತೆಗೆ ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ₹100 ಹೆಚ್ಚುವರಿ ಪಡೆಯಿರಿ. ಅಷ್ಟೇ ಅಲ್ಲ, ನಮ್ಮ ಬಂಪರ್ ಆಫರ್ ಜೊತೆಗೆ 10ರಲ್ಲಿ 1 ಗ್ರಾಹಕರು ಲಕ್ಕಿ ಡ್ರಾ ಮೂಲಕ 10,000 ರೂಪಾಯಿ ಗೆಲ್ಲುವ ಅವಕಾಶ. ಎಲ್ಲ ಭೀಮಾ ಶೋರೂಮ್ಗಳಲ್ಲಿ ಲಭ್ಯ. ಇಂದೇ ಖರೀದಿಸಿ, ಷರತ್ತುಗಳು ಅನ್ವಯ. ಚಂದು ಕಾಕಾ ಸೆರಾಫ್ ಜುವೆಲ್ಸ್ ನೀಡುತ್ತಿದ್ದಾರೆ 1 ಅಲ್ಲ 2 ಅಲ್ಲ 6 ಉತ್ಸವ ಆಫರ್ಸ್. ಆಯ್ದ ಆಭರಣಗಳ ತಯಾರಿಕೆ ಮೇಲೆ ಫ್ಲಾಟ್ 599 ರೂಪಾಯಿ ಹಾಗೂ ಇನ್ನೂ ಹಲವಾರು ಆಕರ್ಷಕ ಆಫರ್ಸ್ಗಳಿಗಾಗಿ ಇಂದೇ ಭೇಟಿ ನೀಡಿ ಅಥಣಿ ಹಾಗೂ ಗೋಕಾಕಾ ಶಾಖೆಗಳಿಗೆ. ಷರತ್ತುಗಳು ಅನ್ವಯ. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿ. ಇವತ್ತಿನ ಕೃಷಿ ರಂಗದೊಳಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ರೈತರಿಗೆ ಸಿಗುವ ಸರ್ಕಾರದ ಸೌಲಭ್ಯಗಳು, ಈ ವಿಷಯವಾಗಿ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದ ಡಾ ಪ್ರಕಾಶ್ ಸಬರಾದ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೌಳಿಯನ್. ಆತ್ಮೀಯ ರೈತ ಬಾಂಧವರೇ, ತೋಟಗಾರಿಕಾ ಬೆಳೆ ಯಾವಾಗಲೂ ಕೂಡ ಲಾಭದಾಯಕ ಕೃಷಿ. ತೋಟಗಾರಿಕಾ ಬೆಳೆಗಳಿಗೆ ಬೇಕಾದಂತಹ ಒಂದು ವಾತಾವರಣ, ಬೇಕಾದಂಥ ನೀರು, ಗೊಬ್ಬರ ಮತ್ತು ಇನ್ನಿತರ ಪೋಷಕಾಂಶಗಳನ್ನು ಯಾವ ರೀತಿ ಸಮ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಇದ್ದಾಗ ಮಾತ್ರ ತೋಟಗಾರಿಕೆ ಇಲಾಖೆಯಲ್ಲಿ ಯಶಸ್ಸನ್ನು ಪಡಿಬೋದು. ಇವತ್ತು ನಮ್ಮ ಬಿಜಾಪುರ ಭಾಗದೊಳಗೆ ಈ ಬಾಗಲಕೋಟೆ ಭಾಗದೊಳಗೆ ಸಾಕಷ್ಟು ಯಶಸ್ವಿ ರೈತರನ್ನು ನೋಡ್ತಾ ಇದ್ದೀವಿ. ಎಕರೆಗೆ 25 ಲಕ್ಷವರೆಗೆ ಕೂಡ ಅವರು ಇಳುವರಿ ಮಾಡ್ಕೊಳ್ತಾರೆ. ದ್ರಾಕ್ಷಿ ಬೆಳೆ ಏನ್ರಿ, ದಾಳಿಂಬೆ ಬೆಳೆ, ಕಬ್ಬು, ಯಶಸ್ವಿ ರೈತರು ನಮ್ಮ ಜೊತೆಗಿದ್ದಾರೆ. ಆದರೆ ಒಂದು ನಾವು ನೋಡ್ತಾ ಇರೋದು ಅಂತಂದರೆ ದೊಡ್ಡ ದೊಡ್ಡ ರೈತರು ಮಾತ್ರ ಇದರಲ್ಲಿ ತುಂಬ ಯಶಸ್ಸನ್ನು ಪಡೆದಿದ್ದಾರೆ. ಸಣ್ಣ ಸಣ್ಣ ರೈತರು ಇನ್ನೂ ಕೂಡ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ರೈತರಿಗೆ ಸರ್ಕಾರ ನೀಡುವ ಸವಲತ್ತುಗಳು ಏನು, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಳೋದು ಭಾಳ ಅವಶ್ಯಕತೆ ಇದೆ. ಸರ್ಕಾರದ ಸಹಾಯ ತೆಗೆದುಕೊಂಡವರು, ಯಾಕಂದರೆ ಇವತ್ತು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಇದೆ, ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಆಮೇಲೆ ಸಮಗ್ರ ತೋಟಗಾರಿಕಾ ಕೃಷಿ ಕುರಿತಂತೂ ಕೂಡ ಯೋಜನೆಗಳಿದೆ, ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಇವೆಲ್ಲ ಯೋಜನೆಗಳಲ್ಲಿ ತುಂಬ ಗಮನಾರ್ಹವಾಗಿ ಸರ್ಕಾರ ನಮ್ಮ ರೈತ ಬಾಂಧವರ ಉತ್ಪನ್ನಗಳು ದುಪ್ಪಟ್ಟಾಗಬೇಕು. ಅಂದಾಗ ಮಾತ್ರ ನಾವು ಅಭಿವೃದ್ಧಿಯರಿಗೆ ನಾವು ಕನಸನ್ನು ನಾವು ನನಸು ಮಾಡಿಕೊಳ್ಳೋಕೆ ಸಾಧ್ಯ ಅಂಥೇಳಿ ಬಲವಾಗಿ ನಂಬಿರುವಂಥ ಕೇಂದ್ರ ಸರ್ಕಾರ ಆ ನಿಟ್ಟಿನೊಳಗೆ ರಾಜ್ಯ ಸರ್ಕಾರದ ಸಹಾಯದೊಂದಿಗೆ ಸಾಕಷ್ಟು ವಿಸ್ತೃತ ಯೋಜನೆಗಳನ್ನು ಮಾಡಿಕೊಂಡಿದೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಪ್ರಕಾಶ್ ಎಂ ಸೋಬರದ್ ಅವರಿದ್ದಾರೆ. ಡಾಕ್ಟರ್ ಪ್ರಕಾಶ್ ಅವರು ಮೊದಲಿಂದಲೇ ಪ್ರತಿಭಾವಂತರು, ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿ ಈಗ ಅಪರ ನಿರ್ದೇಶಕರಾಗಿ ಬಡ್ತಿ ಹೊಂದಿ ತೋಟಗಾರಿಕಾ ಇಲಾಖೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಆತ್ಮೀಯ ಕೇಳುಗರೇ, ನಿಮ್ಮೆಲ್ಲರ ಪರವಾಗಿ ನಮ್ಮ ರೈತ ಬಾಂಧವರು ವಿಶೇಷವಾಗಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳೇನಿದೆ ಅದನ್ನು ಮಾಹಿತಿ ಮಾಡಿಕೊಳ್ಳೋ ನಿಟ್ಟಿನೊಳಗೆ ಡಾಕ್ಟರ್ ಪ್ರಕಾಶ್ ಎಂ ಸೋಬರದ್ ಅವರನ್ನು ಸ್ವಾಗತ ಮಾಡೋಣಂತೆ. ಡಾಕ್ಟರ್ ಪ್ರಕಾಶ್ ಅವರೇ, ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ರೈತರ ಒಂದು ಸ್ಥಿತಿಗತಿಗಳ ಬಗ್ಗೆ, ಈ ವಿಶೇಷವಾಗಿ ತೋಟಗಾರಿಕಾ ಬೆಳೆಗಳನ್ನು ತಾವು ನೋಡ್ತಾ ಬಂದಿದ್ದೀರಿ, ಸಾಕಷ್ಟು ರೈತರ ಬೆಳೆಯ ಬಗ್ಗೆ ಅಂಕಿ ಸಂಖ್ಯೆಗಳು ಸರ್ಕಾರದ ಜೊತೆಗೆ ಲಭ್ಯ ಇವೆ. ತಾವು ಸಮಗ್ರವಾಗಿ ನೋಡ್ತಾ ಇದ್ದಾಗ ರೈತರ ಸ್ಥಿತಿಗತಿಗಳು ರಾಜ್ಯದಂತೆ ಹೇಗಿದೆ, ಇದ್ರ ಬಗ್ಗೆ ಒಂದು ಸ್ಥೂಲವಾದ ಸಂಕ್ಷಿಪ್ತ ಮಾಹಿತಿ ಕೊಡ್ಬೋದಾ? ಆಯಿತು. ಈಗ ತೋಟಗಾರಿಕೆ ಇಲಾಖೆ ಇರ್ಬೋದು ಅಥವಾ ತೋಟಗಾರಿಕೆ ಬೆಳೆಗಳನ್ನು ಯಾರು ಬೆಳೀತಾ ಇದ್ದಾರೆ, ನಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮ ತೋಟಗಾರಿಕೆ ಬೆಳೆಗಾರರಿಗೆ ನಾವು ಅವಿನಾಭಾವ ಒಂದು ಸಂಬಂಧವನ್ನು ಹೊಂದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಈ ಕೃಷಿ ಬೆಳೆಗಳಿಗೆ ನಾವು ಹೋಲಿಸಿದಾಗ ತೋಟಗಾರಿಕೆ ಬೆಳೆಗಳಿಗೂ ಹೆಚ್ಚಿನ ಒಂದು ಆದಾಯವನ್ನು ಕೊಡ್ತಕ್ಕಂಥದ್ದು ಮತ್ತು ಕೆಲವೊಂದು ತೋಟಗಾರಿಕೆ ಬೆಳೆಗಳಲ್ಲಿ ಬಹಳಷ್ಟು ನಮ್ಮ ವೈವಿಧ್ಯತೆ ಇದೆ. ಅಂದರೆ ತರಕಾರಿ ಬೆಳೆಗಳೂ ತೋಟಗಾರಿಕೆ ಬೆಳೆಗಳೇ, ಅದೇ ಥರ ಈಗ ಪ್ಲ್ಯಾಂಟೇಷನ್ ಬೆಳೆಗಳು ಅಂದರೆ ತೋಟಪಟ್ಟಿ ಬೆಳೆಗಳು ಅಂತ ಕರಿತೀವಿ. 3 ತಿಂಗಳಿಂದ ಹಿಡ್ಕೊಂಡು ಸುಮಾರು 60-80 ವರ್ಷ ಅವಧಿಯಲ್ಲಿರ್ತಕ್ಕಂಥ ವಿವಿಧ ತೋಟಗಾರಿಕೆ ವೈವಿಧ್ಯತೆ ಇರತಕ್ಕಂಥ ಒಂದು ಬೆಳೆಗಳಂತಂದರೆ ತೋಟಗಾರಿಕೆ ಬೆಳೆಗಳಲ್ಲಿದೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದ ಒಂದು ವಸ್ತುಸ್ಥಿತಿಯನ್ನು ನೋಡಿದಾಗ ಕರ್ನಾಟಕ ರಾಜ್ಯ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಭಾಳಷ್ಟು ಮುಂಚೂಣಿಯಲ್ಲಿದೆ. ಈಗ ಮಹಾರಾಷ್ಟ್ರ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಕೆಲವೊಂದು ಈ ಹಣ್ಣಿನ ಬೆಳೆಗಳಲ್ಲಿ ಹೋಲಿಸಿದಾಗ ಮುಂಚೂಣಿಯಲ್ಲಿರತಕ್ಕಂಥ 2 ರಾಜ್ಯಗಳು. ಇನ್ನು ತರಕಾರಿ ಬೆಳೆಗಳನ್ನು ನಾವು ನೋಡಿದಾಗ, ಅದೇ ಥರ ತೋಟಪಟ್ಟಿ ಬೆಳೆಗಳನ್ನು ಮತ್ತು ಪುಷ್ಪ ಬೆಳೆಗಳನ್ನು ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯ ಭಾಳಷ್ಟು ಮುಂಚೂಣಿಯಲ್ಲಿದೆ. ಕಳೆದ ಒಂದು 10 ವರ್ಷದ ಒಂದು ನಾವು ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ಪ್ರತಿ ವರ್ಷ ಸುಮಾರು 5-7% ನಮ್ಮ ತೋಟಗಾರಿಕೆ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ನಾವು ಬಹಳಷ್ಟು ಗಮನಿಸಬೇಕಾದ ಅಂಶ ಏನಂತಂದರೆ, ಒಟ್ಟಾರೆ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳನ್ನು ನಾವು GDP ಅಂದರೆ ಕಾಂಟ್ರಿಬ್ಯೂಷನ್, ತೋಟಗಾರಿಕೆ ಬೆಳೆಗಳ ಒಂದು ಕಾಂಟ್ರಿಬ್ಯೂಷನ್ GDPಗೆ ಎಷ್ಟಿದೆ ಅಂತ ನಾವು ಲೆಕ್ಕ ಹಾಕಿದಾಗ ಸುಮಾರು ತೋಟಗಾರಿಕೆ ಬೆಳೆಗಳು %40 ಈ ಒಂದು ನಮ್ಮ GDPಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತಂದರೆ ತೋಟಗಾರಿಕೆ ಬೆಳೆಗಳ ಮಹತ್ವ ಎಷ್ಟಿದೆ ಮತ್ತು ಅದರ ಆರ್ಥಿಕ ಮಹತ್ವ ಎಷ್ಟಿದೆ ಅನ್ನೋದನ್ನು ಈ ಒಂದು ಅಂಕಿ ಸಂಸ್ಥೆಗಳಿಂದ ನಾವು ತಿಳ್ಕೊಬೋದು. ಡಾಕ್ಟರ್ ಪ್ರಕಾಶ್ ಸೊಬರದವರೇ, ತುಂಬ ಸಂತೋಷ. ಇವತ್ತು ತೋಟಗಾರಿಕಾ ಬೆಳೆ ಬೆಳೆಯುವಂಥ ರೈತರಿಗೆ ಇದು ಒಂದು ಸಮಾಧಾನ ತರುವಂಥ ವಿಷಯ, ಒಂದು ಅವರ ಹುಮ್ಮಸ್ಸನ್ನು ಹೆಚ್ಚು ಮಾಡುವಂಥ ಒಂದು ಸಂಗತಿಯನ್ನು ಹೇಳಿದ್ರಿ. ವಿಶೇಷವಾಗಿ ತೋಟಗಾರಿಕಾ ಬೆಳೆ ಬೆಳೆಯುವವರಿಗೆ ನೀರನ್ನು ನಾವು ಸಮಗ್ರವಾಗಿ ಸರಿಯಾಗಿ ಉಪಯೋಗ ಮಾಡಬೇಕಾಗ್ತದೆ, ಹಾಗೆಯೇ ಮಣ್ಣಿನ ಗುಣಮಟ್ಟವನ್ನು ಕಾಪಾಡಬೇಕಾಗ್ತದೆ. ಹೀಗಾಗಿ ಅವೆರಡನ್ನು ಅನುಲಕ್ಷಿಸಿ ವಾತಾವರಣಕ್ಕೆ ತಕ್ಕಂಗೆ ಆಯಾ ಭಾಗದಲ್ಲಿ ಏನು ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಬೆಳೆಯುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಯಶಸ್ಸು ಕಟ್ಟಿಟ್ಟು ಬುತ್ತಿ ಅಂತ ತಾವು ಹೇಳಿದ ಮಾತುಗಳಿಂದ ವ್ಯಕ್ತ ಆಗ್ತದೆ. ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಸರ್ಕಾರ, ರೈತ ಬಾಂಧವರು ಸಾಕಷ್ಟು ಏಳುಬೀಳುಗಳನ್ನು ಕಾಣ್ತಾರೆ, ಸಾಕಷ್ಟು ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸ್ತಾರೆ, ಅತಿವೃಷ್ಟಿ ಅನಾವೃಷ್ಟಿ ಎಂದು ಕೂಡ ಅವರು ಹಲವು ತೊಂದರೆಗಳನ್ನು ಅನುಭವಿಸ್ತಾರೆ. ಈ ನಿಟ್ಟಿನೊಳಗೆ ಅವರಿಗೆ ಒಂದು ಅನುದಾನ ಅಥವಾ ಅವರ ಒಂದು ಕೆಲಸವನ್ನು ನೋಡಿ ಅವರಿಗೆ ಒಂದು ಆರ್ಥಿಕ ಧನ ಸಹಾಯ ಮಾಡುವಂತಹ ಆಲೋಚನೆ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನೊಳಗೆ ಸಾಕಷ್ಟು ಯೋಜನೆಗಳು ನಮ್ಮ ಮುಂದಿದೆ. ಈಗ ಒಂದು ತೋಟಗಾರಿಕಾ ಬೆಳೆಯನ್ನು ಬೆಳೆಯಬೇಕಾದಂಥ ಭೂಮಿಯನ್ನು ವಿಸ್ತಾರ ಮಾಡೋ ನಿಟ್ಟಿನೊಳಗೆ, ಅಂದರೆ ನಾವು ಹೆಚ್ಚು ತೋಟಗಾರಿಕಾ ಬೆಳೆ ಬೆಳಿಬೇಕು ಅಂತ ಅಂದ್ಕೊಳ್ಳೋರಿಗೆ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಆಗಲಿ, ನರೇಗಾ ಆಗಲಿ, ಆಮೇಲೆ ಕೃಷಿ ಸಮಗ್ರ ತೋಟಗಾರಿಕಾ ಒಂದು ವ್ಯವಸ್ಥೆ ಆಗಲಿ, ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಎಲ್ಲ ಯೋಜನೆಗಳಲ್ಲಿ ಹೇಗೆ ತೋಟಗಾರಿಕಾ ಒಂದು ಬೆಳೆಯ ವಿಸ್ತರಣೆ ಹೇಗೆ ಮಾಡ್ಬೋದು, ಯಾವ ರೀತಿ ರಾಜ್ಯ ಸರ್ಕಾರದ ಸಹಾಯ ಸೌಲಭ್ಯ ನಮ್ಮ ರೈತ ಬಾಂಧವರಿಗೆ ಸಿಗ್ಲಿಕ್ಕೆ ಸಾಧ್ಯ, ಸಂಕ್ಷಿಪ್ತ ಮಾಹಿತಿ ಕೊಡ್ಬೋದಾ? ಆಯ್ತು, ಕೊಡ್ತೀನಿ. ಈಗ ಮುಖ್ಯವಾಗಿ ಈ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಹಲವಾರು ಯೋಜನೆಗಳನ್ನು ನಾವು ರೈತರ ಒಂದು ಅನುಕೂಲಕ್ಕಾಗಿ ಮತ್ತು ಅಭಿವೃದ್ಧಿಗಾಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಅತಿ ಪ್ರಮುಖವಾದ ಕೆಲವೊಂದು ಯೋಜನೆಗಳೆಂದರೆ, ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂತ, ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಪ್ರಚಲಿತವಾದ ಸ್ಕೀಮ್ ಅಂತಂದರೆ ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಮತ್ತು ಇದರ ಜೊತೆಗೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಯೋಜನೆ, ಅದು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ. ಅದೇ ಥರ ಕೇಂದ್ರ ಸರ್ಕಾರದ್ದು ಪ್ರಾಯೋಜಿತ ಒಂದು ಯೋಜನೆ ಇದೆ, ಅದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ. ಇದನ್ನು ಬಿಟ್ಟು ಇನ್ನೂ ಹಲವಾರು ಯೋಜನೆಗಳು ಕೆಲವೊಂದು ಬೆಳೆಗೆ ಸೀಮಿತವಾಗಿದೆ. ಉದಾಹರಣೆಗೆ ತಾಳೆ ಬೆಳೆ ಅಭಿವೃದ್ಧಿದು ಒಂದು ತಾಳೆ ಬೆಳೆಗೆ ಮಾತ್ರ ಸೀಮಿತವಾದಂಥ ಯೋಜನೆ. ಸೊ ಈ ಯಾವುದೇ ಒಂದು ಯೋಜನೆಯಲ್ಲಿ ತೋಟಗಾರಿಕೆಗೆ ಆಸಕ್ತಿ ಅವರಿಗೆ ಒಂದು ಕ್ರಿಯೇಟ್ ಮಾಡಬೇಕಂದ್ರೆ, ಮುಖ್ಯವಾಗಿ ತೋಟಗಾರಿಕೆ ಬೆಳೆಗಳನ್ನು ಯಾರು ಬೆಳೀತಾ ಇದ್ದಾರೆ ಅವರಿಗೆ ಏನಾದರೂ ಸಹಾಯಧನ ಕೊಡೋದಾಗಲಿ ಅಥವಾ ಪ್ರೋತ್ಸಾಹನ ಕೊಡತಕ್ಕಂಥ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ಜಾರಿಗಿದೆ. ಅದರಲ್ಲೂ ಮುಖ್ಯವಾಗಿ ಈ ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ ಯಾರು ಮಾಡ್ತಾರೆ ಅಂದರೆ, ಇಲ್ಲಿ ಹಣ್ಣಿನ ಬೆಳೆಗಳಿರ್ಬೋದು, ಅದೇ ಥರ ತೋಟಗಾರಿಕೆಯಲ್ಲಿ ಇರತಕ್ಕಂಥ ತರಕಾರಿ ಹೈಬ್ರಿಡ್ ತಳಿಗಳಿರ್ಬೋದು, ಮತ್ತು ಮುಖ್ಯವಾಗಿ ಅಪ್ರಧಾನ ಹಣ್ಣುಗಳು ಅಂದರೆ ಬಹಳಷ್ಟು ಹಣ್ಣುಗಳು ಭಾರತ ದೇಶದಿಂದ ಹೊರಗಡೆ ಬಂದಂಥ ಹಣ್ಣುಗಳಿದ್ದಾವೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಅದು ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಬರ್ತಾ ಇದೆ. ಉದಾಹರಣೆಗೆ ಹೇಳಬೇಕಂದ್ರೆ ಡ್ರ್ಯಾಗನ್ ಫ್ರೂಟ್, ಅವಕಾಡೋ, ಮ್ಯಾಂಗೋಸ್ಟೀನು, ಪ್ಯಾಷನ್ ಫ್ರೂಟು, ರಾಂಬುತಾನ್, ಸ್ಟ್ರಾಬೆರ್ರಿ ಮತ್ತು ಗಾರ್ಸಿನಿಯಾ, ಇವು ಬಹಳಷ್ಟು ಅಪ್ರಧಾನ ಹಣ್ಣುಗಳು ಮತ್ತು ಎಕ್ಸೋಟಿಕ್ ಕ್ರಾಪ್ಸ್ ಇವು, ಅಂದರೆ ಬೇರೆ ದೇಶದಿಂದ ನಾವು ತರಿಸ್ಕೋಬೇಕಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಇದು ಬೆಳೀತಕ್ಕಂಥ ಬಹಳಷ್ಟು ಅನುಕೂಲ ಮತ್ತು ವಾತಾವರಣ ಇದೆ. ಈ ಒಂದು ಬೆಳೆಗಳ ಜೊತೆಗೇ ಈಗ ನಾವು ಸಾಮಾನ್ಯವಾಗಿ ಬೆಳೀತಕ್ಕಂಥ ಪ್ರಧಾನ ಹಣ್ಣುಗಳಾದಂಥ ದ್ರಾಕ್ಷಿ, ಬಾಳೆ, ಅನಾನಸು, ದಾಳಿಂಬೆ, ಅಂಜೂರು, ಸೀಬೆ ಅಥವಾ ಪೇರ್ಲ ಮತ್ತು ಹೈಬ್ರಿಡ್ ತರಕಾರಿ, ಅದರಲ್ಲೂ ಮುಖ್ಯವಾಗಿ ಟೊಮ್ಯಾಟೊ ಮತ್ತು ಮೆಣಸಿನಕಾಯಿ, ಬದನೆಕಾಯಿ ಅಥವಾ ಗಾರ್ಡ್ ಜಾತಿಗೆ ಸೇರಿದಂಥ ಅಂದರೆ ಬೆಂಡೆಕಾಯಿ ಇರ್ಬೋದು, ಹಿರೇಕಾಯಿ ಇರ್ಬೋದು, ಆ ಥರ ಅದೇ ಥರ ಈ ಕುಂಬಳ, ಕರ್ಬೂಜ, ಇವಿಗೂ ಬೆಳೀತಕ್ಕಂಥ ರೈತರಿಗೆ ಈ ನಮ್ಮ 3 ಯೋಜನೆಗಳಲ್ಲಿ ಅದು ಸಹಾಯಧನ ಕೊಡ್ತಕ್ಕಂಥದ್ದು ಸವಲತ್ತುಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ದೀವಿ. ಅದರ ಜೊತೆಗೇನೆ ಅತಿ ಮುಖ್ಯವಾಗಿ ಹೇಳಬೇಕಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆ ಇಲ್ಲಿ ಏನಪ್ಪಾ ಅಂತಂದ್ರೆ, ದೊಡ್ಡ ಮತ್ತು ಮಧ್ಯಮ ರೈತರನ್ನ ಬಿಟ್ಟರೆ ಎಲ್ಲಾ ತರದ ರೈತರು ಅಂದ್ರೆ ಸಣ್ಣ ರೈತರು ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ಒಂದು ಸಹಾಯಧನ ಪಡ್ಕೊಳ್ಳಕ್ಕೆ ಬಹಳಷ್ಟು ಅವಕಾಶಗಳು ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿದೆ. ಇಲ್ಲಿ ಏನಂತಂದ್ರೆ ಸರ್ಕಾರಕ್ಕೆ ಸಹಾಯಧನವನ್ನ ಕೊಡತಕ್ಕಂತ ಒಂದು ಪ್ರಮುಖವಾದ ಯೋಜನೆ ಇದು. ಇಲ್ಲಿ ಬೇಕಾದಂತಹ ಏನು ತಳಿಗಳಿಗೆ ಅಥವಾ ಸಸಿಗಳು ಅಥವಾ ಕಸಿ ಗಿಡಗಳು ಬೇಕು ಅವುಗಳನ್ನ ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು 410 ತೋಟಗಾರಿಕೆ ಕ್ಷೇತ್ರಗಳಿದೆ. ಈ 410 ತೋಟಗಾರಿಕೆ ಕ್ಷೇತ್ರದಲ್ಲಿ ಸುಮಾರು 80% ಅಂದ್ರೆ ಸುಮಾರು 300 ತೋಟಗಾರಿಕೆ ಕ್ಷೇತ್ರದಲ್ಲಿ ನಾವು ಆಯಾ ಜಿಲ್ಲೆಗಳಿಗೆ ಮತ್ತು ತಾಲೂಕಿನಲ್ಲಿ ಬೇಡಿಕೆ ಇರತಕ್ಕಂತ ಬೆಳೆಗಳ ಒಂದು ಸಸ್ಯೋತ್ಪಾದನೆ ಕಾರ್ಯಕ್ರಮವನ್ನು ಕಂಕೊಂಡಿದ್ದೀವಿ. ಕಸಿ ಗಿಡಗಳನ್ನು ಮಾಡೋದಾಗ್ಲಿ ಅಥವಾ ಸೀಡ್ಲಿಂಗ್ಸ್ಗಳನ್ನು ಅಂದರೆ ಸಸಿಗಳನ್ನು ತಯಾರು ಮಾಡೋದಾಗ್ಲಿ ಮಾಡಿ ನಮ್ಮ ರೈತರಿಗೆ ರಿಯಾಯಿತಿ ದರದಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದು ಬಿಟ್ಟರೆ ಮತ್ತು ಇನ್ನೂ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ಅದೇ ತರಹ ಭಾರತೀಯ ತೋಟಗಾರಿಕೆ ಸಂಸ್ಥೆ ಇದೆ IIHR ಅಂತ ಕರಿತೀವಿ, ಅಲ್ಲಿಯೂ ಸಹ ಈ ಒಂದು ಸಸ್ಯೋತ್ಪಾದನೆ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಬೆಳೆಗಳಲ್ಲಿ ಕೈಗೊಳ್ತಾ ಇದ್ದಾರೆ. ಅಲ್ಲಿ ಪಡೆದಂತಹ ಸಸಿಗಳನ್ನು ಅವರು ಪಡೆದು ಮತ್ತು ಇಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನಿದೆ ಅಂತಂದ್ರೆ ಫಲಾನುಭವಿಗಳಿಗೆ ಹತ್ರ ಜಾಬ್ ಕಾರ್ಡ್ ಇದ್ರೆ ಅಥವಾ ಅವರ ಕುಟುಂಬದ ಸದಸ್ಯರಿಗೆ ಜಾಬ್ ಕಾರ್ಡ್ ಇದ್ರೆ ಅವರೇ ಗುಂಡಿ ತೆಗೆಯೋದಾಗ್ಲಿ ಅಥವಾ ಎಲ್ಲೆಲ್ಲಿ ಈ ಒಂದು ಕೂಲಿ ಕೆಲಸಗಳು ಬರುತ್ತೆ ಅವರೇ ಮಾಡಿದ್ರೆ ಕೂಲಿ ಕೆಲಸ ಮತ್ತು ಅಲ್ಲಿ ಇರತಕ್ಕಂತಹ ಗಿಡಗಳಿಗೆ ವೆಚ್ಚ ಅಥವಾ ಅದೇ ತರ ಗೊಬ್ಬರಗಳಿಗೆ ಏನು ವೆಚ್ಚ ಮಾಡಿದ್ದಾರೆ ಎಲ್ಲಾ ರೀತಿಯ ಸಹಾಯಧನವನ್ನ ನಮ್ಮ ರೈತ ಬಾಂಧವರು ಪಡಿಬಹುದಾಗಿದೆ. ಇದರಲ್ಲಿ ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಸಹಾಯಧನ ಮತ್ತು ಯೂನಿಟ್ ಕಾಸ್ಟ್ ಅಂತ ಕರಿತೀವಿ, ಅಂದ್ರೆ ಸಹಾಯಧನ ಬರತಕ್ಕಂಥದ್ದು ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಬೇರೆ ಯೋಜನೆಗಳಿಗೆ ಒಂದು ಹೋಲಿಸಿದಾಗ ಜಾಸ್ತಿ ಸಹಾಯಧನ ಇಲ್ಲಿ ಬರುತ್ತೆ. ಡಾಕ್ಟರ್ ಪ್ರಕಾಶ್ ಸೊಬ್ರದವರೇ, ನಮ್ಗೆ ಬಹಳ ಸಂತೋಷ, ಯಾಕಂದ್ರೆ ಮುಖ್ಯವಾಗಿ ರೈತ ಬಾಂಧವರಿಗೆ ಇವತ್ತು ಲಕ್ಷಗಟ್ಟಲೆ ಸರ್ಕಾರದಿಂದ ಒಂದು ಸಹಾಯಧನ ಬಂದು ವಿಶೇಷವಾಗಿ ನರೇಗಾ ಯೋಜನೆಯಲ್ಲಿ ಲಭ್ಯ ಇದೆ. ನಾವು ಹೇಳಿದ ಪ್ರಕಾರ ಈ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ನಲ್ಲೂ ಕೂಡ ಅವರಿಗೆ ಧನ ಸಹಾಯ ನೀಡುವ ಸಾಧ್ಯತೆ ಇದೆ. ಹಾಗೆಯೇ ಈ ಸಮಗ್ರ ಕೃಷಿ ಯೋಜನೆಯೊಳಗೂ ಕೂಡ ತೋಟಗಾರಿಕಾ ಬೆಳೆಗಳಿಗೆ ಸಾಕಷ್ಟು ಅನುದಾನ ನೀಡ್ತಾ ಇದ್ರೆ ಅನ್ನೋದು ಬಹಳ ಸಂತೋಷ ವಿಚಾರ. ಈಗ ಕೆಲವೊಂದಿಷ್ಟು ಎಲ್ಲ ನಾವು ವಿವರವಾಗಿ ಹೇಳಕ್ ಆಗೋದಿಲ್ಲ, ಆದ್ರೆ ಅಂದಾಜು ನಾವು ಯಾವುದೇ ಹಣ್ಣಿನ ಬೆಳೆಗಳನ್ನು ಬೆಳೆದ್ರೆ ತೋಟಗಾರಿಕಾ ಬೆಳೆಗಳನ್ನು ಬೆಳೆದ್ರೆ ಒಂದು ಎಕರೆಗೆ ಅಂದಾಜು ಎಷ್ಟು ಅನುದಾನ ಇರಬಹುದು, ಉಳಿದಂತೆ ಡೀಟೇಲ್ ಅನ್ನ ನಮ್ಮ ರೈತ ಬಾಂಧವರು ತೋಟಗಾರಿಕೆ ಇಲಾಖೆ ವೆಬ್ಸೈಟ್ ಇಂದ ನೋಡ್ಕೋತಾರೆ, ಆದ್ರೆ ಅವರಿಗೆ ಅನುದಾನದ ಪ್ರಮಾಣ ಎಷ್ಟರಿಂದ ಎಷ್ಟುವರೆಗೆ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮ ಮಾಹಿತಿಯನ್ನು ಕೊಡ್ಬೋದಾ? ಈಗ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅಂದ್ರೆ NHM ಅಂತ ಹೇಳಿದೆ ಮತ್ತು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ, ಈ ಎರಡು ಯೋಜನೆಯಲ್ಲಿ ಸಹಾಯಧನ ಒಂದೇ ತರ ಇರುತ್ತೆ. ಒಂದು ನಾವು ಈ ದ್ರಾಕ್ಷಿ ಬೆಳೆಗಳನ್ನು ತಗೊಂಡ್ರೆ ದ್ರಾಕ್ಷಿ ಬೆಳೆಯಲ್ಲಿ ಏನಾಗುತ್ತೆ, ಅಂತರ ಬೇರೆ ಬೇರೆ ತರ ಇರುತ್ತೆ. ಇಲ್ಲಿ 3-4 ಬೇರೆ ಅಂತರಗಳು ಬರುತ್ತೆ. ಅಂದ್ರೆ ಅಂತರವನ್ನು ಆಧರಿಸಿ ಅಂದ್ರೆ ಎಷ್ಟು ಗಿಡಗಳನ್ನು ಅವರು ನಾಟಿ ಮಾಡಿದ್ದಾರೆ ಅದ್ರ ಮೇಲೆ ಸಹಾಯಧನ ನಿರ್ಧಾರ ಆಗುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ದ್ರಾಕ್ಷಿಯಲ್ಲಿ 25,000-30,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಸಹಾಯಧನ ಬರ್ತಕ್ಕಂಥದ್ದು ಒಂದಿದೆ. ಅದೇ ತರ ಬಾಳೆಯಲ್ಲಿ ನಾವು ತಗೊಂಡ್ರೆ ಬಾಳೆಯಲ್ಲಿ ಎರಡು ತರ ಇದೆ, ಒಂದು ಅಂಗಾಂಶ ಕೃಷಿ ಬಾಳೆ ಮತ್ತು ಸಕ್ಕಸ್ ಅಂದ್ರೆ ಈ ಗಿಡಗಳನ್ನ ನಾಟಿ ಮಾಡ್ತೀವಿ. ಸೊ ಈ ಯಾವಾಗ ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ನಾವು ಮಾಡಿದ್ರೆ ಇಲ್ಲಿನೂ ಸಹ ಅಂತರ ಯಾತ್ರ ಇದೆ, ಅದ್ರ ಮೇಲೆ 30,000-40,000 ರೂಪಾಯಿವರೆಗೂ ಸಬ್ಸಿಡಿ ಬರುತ್ತೆ. ಅದನ್ನ ನಾವು ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿದ್ರೆ, ಈಗ ಉದಾಹರಣೆಗೆ ದಾಳಿಂಬೆಗೆ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನು ಮತ್ತು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿಯಲ್ಲಿ ಬರ್ತಕ್ಕಂಥ ಸಬ್ಸಿಡಿ ಸುಮಾರು 11,000-17,000 ರೂಪಾಯಿ ಅವರವರ ಅಂತರ ಯಾತ್ರೆ ಇದ್ರೆ ಅದ್ರ ಮೇಲೆ ಬರುತ್ತೆ. ಆದರೆ ಅದನ್ನೇ ನಾವು ಯಾವಾಗ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಿದರೆ ಕೂಲಿಗೂ ಕೊಡ್ತೀವಿ ಮತ್ತು ಅಲ್ಲಿರತಕ್ಕಂತಹ ಸಸಿ ಮತ್ತು ಗೊಬ್ಬರಗಳಿಗೂ ಸಬ್ಸಿಡಿ ಕೊಡೋದ್ರಿಂದ 72,450 ರೂಪಾಯಿ ಸಬ್ಸಿಡಿ ಅದನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಡಿಬೋದಾಗಿದೆ. ಅಂದರೆ ಜಾಸ್ತಿ ಸಹಾಯಧನ ನರೇಗಾದಲ್ಲಿ ಯಾಕೆ ಬರ್ತಾ ಇದೆ ಅಂತಂದರೆ ಅಲ್ಲಿ ಕೂಲಿ ವೆಚ್ಚ ಮತ್ತು ಬೇಕಾದಂಥ ಸಾಮಗ್ರಿಗಳ ವೆಚ್ಚ ಎರಡಕ್ಕೂ ಸಹಾಯಧನ ಕೊಡೋದ್ರಿಂದ ಜಾಸ್ತಿ ಸಹಾಯಧನ ಈ ನರೇಗಾದಲ್ಲಿ ಬರ್ತಾ ಇದೆ. ಡಾಕ್ಟರ್ ಪ್ರಕಾಶ್ ಸೊಪ್ರದವರೇ, ತೋಟಗಾರಿಕಾ ಬೆಳೆ ಬೆಳೀತಿರುವಂತಹ ರೈತ ಬಾಂಧವರು ಸರ್ಕಾರ ನೀಡುವಂತಹ ಈ ಸವಲತ್ತುಗಳನ್ನ ಸಮಗ್ರವಾಗಿ ತೆಗೆದುಕೊಳ್ಳಕ್ಕೆ ಪ್ರಯತ್ನ ಮಾಡಲಿ. ಯಾಕಂದ್ರೆ ಆರ್ಥಿಕ ಬೆನ್ನೆಲುಬು ಸಹಾಯವಾಗಿ ಇತ್ತು ಅಂದ್ರೆ ಖಂಡಿತವಾಗಿ ಕೂಡ ಎಡರು ತೊಡರುಗಳನ್ನು ಮೀರಿ ನಮ್ಮ ರೈತ ಬಾಂಧವ ಬೆಳಿಬಹುದು ಮತ್ತೆ ಹೆಚ್ಚು ಹೆಚ್ಚು ಲಾಭ ಮಾಡಿಕೊಂಡು ಮತ್ತು ಉತ್ತಮ ಬೆಳೆಯನ್ನು ಮುಖ್ಯವಾಗಿ ಗ್ರಾಹಕರಿಗೆ ಉತ್ತಮ ಬೆಳೆಯನ್ನು ಕೊಡಬೇಕಾಗಿದೆ. ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ರಾಸಾಯನಿಕಗಳನ್ನು ಜಾಸ್ತಿ ಉಪಯೋಗ ಮಾಡಿ ಇವತ್ತು ಆ ಬೆಳೆಯ ಗುಣಮಟ್ಟ ಕಡಿಮೆ ಆಗಿದೆ. ಅದಕ್ಕೆ ಆದಷ್ಟು ಸಾವಯವ ದೃಷ್ಟಿಯಿಂದ ಸಮಗ್ರ ಕೃಷಿಯ ಒಂದು ಸಹಾಯ ತೆಗೆದುಕೊಂಡು ರಫ್ತು ಗುಣಮಟ್ಟದ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯ ಆದರೆ ನಮ್ಮಲ್ಲಿ ಕೂಡ ಆ ಒಂದು ಒಳ್ಳೆಯ ಗುಣಮಟ್ಟದ ಹಣ್ಣುಗಳನ್ನು ತರಕಾರಿಗಳನ್ನು ನಮ್ಮ ಗ್ರಾಹಕರು ಉಪಯೋಗ ಮಾಡ್ತಾರೆ, ಅವ್ರ ಆರೋಗ್ಯ ಚೆನ್ನಾಗಿರ್ತದೆ, ಹೀಗಾಗಿ ಮಾಡುವ ಕೆಲಸ ಸಾರ್ಥಕವಾಗ್ತದೆ. ಆ ನಿಟ್ಟಿನೊಳಗೆ ಪ್ರಯತ್ನ ಮಾಡಲಿ ಅಂತ ಆಸೆ ಮಾಡ್ತಾ ಮುಖ್ಯವಾಗಿ ಡಾಕ್ಟರ್ ಪ್ರಕಾಶ್ ಸೊಬ್ರದವರೇ, ಇವತ್ತು ರಿಸರ್ವೇಶನ್ ಅನ್ನೋದು ಭಾಳ ಮುಖ್ಯ. ಈಗ ನಮ್ಗೆ ನೀರಿನ ಮೂಲಗಳು ಇವತ್ತು ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಸಾಕಷ್ಟು ರೈತ ಬಾಂಧವರು ಕಬ್ಬನ್ನು ಬೆಳೀತಾರೆ, ಅದನ್ನು ವೈಜ್ಞಾನಿಕವಾಗಿ ಮಾಡೋದಿಲ್ಲ, ಕಬ್ಬು ಬಂದಮೇಲೆ ಅದನ್ನು ಹೊಲವನ್ನು ಸುಡೋ ಕೆಲಸ ಮಾಡ್ತಾರೆ. ಸುಡೋದ್ರಿಂದ ಏನಾಗ್ತದೆ, ಮಣ್ಣಿನ ಒಂದು ಗುಣಮಟ್ಟ ಹಾಳಾಗ್ತದೆ. ಮಣ್ಣು ಹಾಳಾಯಿತು ಅಂದರೆ ಮುಂದೆ ನಮ್ಮ ಬದುಕೇ ಹಾಳು. ಹೀಗಾಗಿ ಮಣ್ಣಿನ ಒಂದು ಸಂರಕ್ಷಣೆ ಮಾಡ್ಕೊಳ್ಳೋದು, ಒಂದು ನೀರಿನ ಒಂದು ಉಳಿತಾಯ ಮಾಡುವಂಥದ್ದು, ಒಟ್ಟಾರೆ ಈ ತೋಟಗಾರಿಕಾ ಬೆಳೆಗಳನ್ನು ಒಂದು ರಿಜನೋವೇಟ್ ಮಾಡೋದು ಅಂದರೆ ಉತ್ತೇಜನ ಮಾಡುವ ನಿಟ್ಟಿನೊಳಗೆ ಮತ್ತು ಈ ನೀರಿನ ಒಂದು ಮೂಲಗಳನ್ನು ನಾವು ಕಾಪಾಡ್ಕೊಳ್ಳೋ ನಿಟ್ಟಿನೊಳಗೆ ವಿಶೇಷವಾಗಿ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯೊಳಗೆ ಸಾಕಷ್ಟು ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಉತ್ತೇಜನ ಮತ್ತು ನೀರಿನ ಮೂಲಗಳನ್ನು ಕಾಪಾಡೋ ನಿಟ್ಟಿನೊಳಗೆ ಹೇಗೆ ಸರ್ಕಾರ ಒಂದು ರೈತ ಬಾಂಧವರ ಬೆನ್ನಿಗೆ ನಿಂತಿದೆ, ಇದನ್ನ ವಿಸ್ತೃತವಾಗಿ ಹೇಳ್ಬೋದಾ? ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ನಮ್ಮ ಕೃಷಿ ಇರ್ಬೋದು ತೋಟಗಾರಿಕೆ ಒಂದು ಬೇಸಾಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದವೆ. ಯಾಕಂದರೆ ಮಣ್ಣು ಆರೋಗ್ಯಕರವಾಗಿರಬೇಕು ಮತ್ತು ಅದೇ ಥರ ಫಲವತ್ತತೆ ಉಳ್ಳ ಆಗಿರಬೇಕು. ಅದರ ಜೊತೆಗೇ ಈ ನಮ್ಮ ಬೇಸಾಯಕ್ಕೆ ಅತಿ ಅವಶ್ಯವಾದದ್ದು ಮಣ್ಣನ್ನು ಬಿಟ್ಟರೆ ಎರಡನೇದ್ದು ನೀರು. ನೀರಿನ ಲಭ್ಯತೆ ಯಾವಾಗ ನಮಗೆ ತೊಂದರೆ ಬರುತ್ತೆ ಅಂದರೆ ಯಾವಾಗ ಮಳೆ ನೀರು ಕಡಿಮೆ ಇದ್ದಾಗ, ಅಂದರೆ ಮುಖ್ಯವಾಗಿ ಬೇಸಿಗೆ ಸಮಯದಲ್ಲಿ ಒಂದು ನೀರಿನ ಒಂದು ಸಮಸ್ಯೆ ಉಂಟಾಗುತ್ತೆ. ಫಸ್ಟ್ ನಾವೇನು ಮಾಡಬೇಕಂದ್ರೆ ಯಾವುದೇ ಒಂದು ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕಾದ್ರೆ ಒಂದು ವಾಟರ್ ಬಜೆಟಿಂಗ್ ಅಂತ ಮಾಡ್ತೀವಿ. ಅಂದರೆ ಅಲ್ಲಿ ಆ ಬೆಳೆಯತಕ್ಕಂಥ ಬೆಳೆಗೆ ಎಷ್ಟು ಒಂದು ನೀರಿನ ಬೇಡಿಕೆ ಇದೆ ಮತ್ತು ಅದು ಮುಂದಿನ ಎಷ್ಟು ವರ್ಷ ಆ ತೋಟ ಅಲ್ಲಿ ನಾವು ನಿರ್ವಹಣೆ ಮಾಡಬೇಕು ಮತ್ತು ಅಲ್ಲಿ ಇರತಕ್ಕಂಥ ನಮ್ಮಲ್ಲಿ ನೀರಿನ ಒಂದು ಮೂಲ ಏನಿದೆ ಅಂದರೆ ಬೋರ್ವೆಲ್ ಇದೆಯಾ ಅಥವಾ ಕೆನಾಲ್ ಇರಿಗೇಷನ್ ಇದೆಯಾ, ಇವುಗಳನ್ನೆಲ್ಲ ನಾವು ನೋಡಿ ವಾಟರ್ ಬಜೆಟಿಂಗ್ ಅಂತ ಮಾಡಿದ ಮೇಲೆ ಯಾವ ಬೆಳೆಗಳು ಅಲ್ಲಿ ಸೂಕ್ತ ಇದೆ ಮಣ್ಣು ಮತ್ತು ನೀರಿನ ಒಂದು ಲಭ್ಯತೆ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡ್ಕೋತೀವಿ. ಆಯ್ಕೆ ಮಾಡಿಕೊಂಡ್ರೂ ಸಹ ಮುಖ್ಯವಾಗಿ ನಮಗೆ ಯಾವಾಗ ತೊಂದರೆ ಆಗ್ತಾ ಇದೆ ಅಂತಂದರೆ ಡಿಸೆಂಬರಿಂದ ಮೇ ವರೆಗೂ ನೀರಿನ ಲಭ್ಯತೆ ಕಡಿಮೆ ಇದ್ದಾಗ ತೋಟಗಾರಿಕೆ ಬೆಳೆಗಳಿಗೆ ನಾವು ಹೆಚ್ಚಿನ ಒಂದು ನೀರಾಗಲಿ ಅಥವಾ ಬೇಡಿಕೆಗೆ ತಕ್ಕಂತೆ ಸಸ್ಯ ಪೋಷಕಾಂಶಗಳನ್ನು ಒದಗಿಸೋದು ಸ್ವಲ್ಪ ಕಷ್ಟ ಆದಾಗ ತೋಟಗಾರಿಕೆ ಬೆಳೆಯಲ್ಲಿ ಇಳುವರಿಯಲ್ಲಿ ಇಳಿಮುಖ ಆಗುತ್ತದೆ, ಆರ್ಥಿಕವಾಗಿ ನಮ್ಮ ರೈತರಿಗೆ ತೊಂದರೆ ಆಗುತ್ತೆ. ಈ ಒಂದು ವಿಚಾರವನ್ನು ಮನಗೊಂಡು ಮುಖ್ಯವಾಗಿ ಮಳೆ ನೀರನ್ನು ಸಂರಕ್ಷಣೆ ಮಾಡಿ, ಮಳೆ ಯಾವಾಗ ಬರುತ್ತೆ ಆವಾಗ ಮಳೆ ನೀರನ್ನು ಸಂರಕ್ಷಣೆ ಮಾಡಿಬಿಡೋದು, ಮುಂದೆ ಅಲ್ಲಿ ಶೇಖರಿಸಿದ ನೀರನ್ನು ಯಾವಾಗ ನಮಗೆ ಬೇಸಿಗೆ ಸಂಗಮದಲ್ಲಿ ಅದು ಬೇಕಾಗುತ್ತೆ ಆವಾಗ ಬಳಸ್ತಕ್ಕಂಥದ್ದಕ್ಕೆ ಕಮ್ಯುನಿಟಿ ಟ್ಯಾಂಕ್ ಅಂದರೆ ಸಾರ್ವಜನಿಕವಾಗಿ ಸುಮಾರು 5-6 ಜನ ಅಕ್ಕಪಕ್ಕದ ರೈತರು ಒಂದಾಗಿ ಬಂದರೆ ಅವರಿಗೆ ಕಮ್ಯುನಿಟಿ ಟ್ಯಾಂಕ್ ಅಂದರೆ ಸಾರ್ವಜನಿಕವಾಗಿ ಒಂದು ಕೆರೆ ಮಾಡೋದು, ಅದು ಸುಮಾರು ಬೇರೆ ಬೇರೆ ಅಳತೆಗಳದ್ದಿದೆ, 1 ಎಕರೆಯಿಂದ 2.5 ಎಕರೆವರೆಗೂ ಅಳತೆ ಇರತಕ್ಕಂಥ ಕೆರೆಗಳನ್ನು ಮಾಡೋದು. ಅದು 100x100 ಅಂದರೆ 100 ಮೀಟರ್ ಅಗಲ, 100 ಮೀಟರ್ ಉದ್ದ ಮತ್ತು 3 ಮೀಟರ್ ಆಳ ಮಾಡ್ತಕ್ಕಂಥ ಒಂದು ಕೆರೆಯನ್ನು ಸಾರ್ವಜನಿಕವಾಗಿ ಅಂದರೆ 5-6 ಜನ ಸೇರ್ಕೊಂಡು ಮಾಡಿದರೆ ಅದಕ್ಕೂ ಸಹ ಸಬ್ಸಿಡಿ ಕೊಡ್ತಕ್ಕಂಥದ್ದಿದೆ. ಆಮೇಲೆ ಬೇಡಪ್ಪ ನನಗೆ ನಂದೇ ತೋಟ ಜಾಸ್ತಿ ಇದೆ, ವೈಯಕ್ತಿಕವಾಗಿ ನಾನು ಕೃಷಿ ಹೊಂಡವನ್ನು ಮಾಡ್ಕೋತೀನಿ ಅಂತಂದರೆ ಅದಕ್ಕೂ ಸಹ ಸಹಾಯಧನ ಕೊಡ್ತಕ್ಕಂಥದ್ದು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ನು ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ, ಎರಡೂ ಒಂದು ಸ್ಕೀಮ್ನಲ್ಲಿ ಇದು ಲಭ್ಯತೆ ಇದೆ. ಅದರ ಜೊತೆಗೇ ಈಗ ನಮ್ಮ ಅನುಭವದ ಪ್ರಕಾರ ಸುಮಾರು 20-30 ವರ್ಷ ನಾವು ಮಾವು ಬೆಳೆಯನ್ನು ಅಥವಾ ಚಿಕ್ಕು ಬೆಳೆಯನ್ನು ಅಥವಾ ಸಪೋಟ ಬೆಳೆಯನ್ನು ಅದೇ ಥರ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಅದು ಯಾವುದೋ ಒಂದು ಕಾರಣಕ್ಕೆ ಅದರ ಉತ್ಪಾದಕತೆ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಗೆ ಅನಿಸುತ್ತೆ ಈ ಗಿಡಗಳನ್ನು ಯಾಕೆ ಇಟ್ಕೊಂಡಿದ್ದೀವಪ್ಪ, ಈ ಗಿಡಗಳನ್ನು ತೆಗೆದು ಬಿಟ್ಟರೆ ಬೇರೆ ಇನ್ನೊಂದು ಬೆಳೆಗಳನ್ನು ನಾವು ನಾಟಿ ಮಾಡೋಣ ಅಂತ. ಆದರೆ ಅದಕ್ಕೆ ಪುನಶ್ಚೇತನದ ಅವಶ್ಯಕತೆ ಇರುತ್ತೆ, ಅದಕ್ಕೆ ರಿಜುವಿನೇಷನ್ ಅಂತ ಕರಿತೀವಿ. ತೋಟಗಾರಿಕೆ ಬೆಳೆಗಳಲ್ಲಿ ಅನುತ್ಪಾದಕ ಅಂದರೆ ಇಳುವರಿ ಕಡಿಮೆ ಇರ್ಬೋದು ಅಥವಾ ಇಳುವರಿ ಆಗದೇ ಇರತಕ್ಕಂಥ ಬೆಳೆಗಳನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಪುನಶ್ಚೇತನ ಮಾಡಿ ಅಂದರೆ ರಿಜುವಿನೇಷನ್ ಮಾಡಿ ಮತ್ತೆ ಇಳುವರಿ ಅದನ್ನು ತೆಗೊಳ್ತಕ್ಕಂಥದ್ದು ಭಾಳಷ್ಟು ಅವಕಾಶಗಳಿರುತ್ತೆ. ಇದು 2-3 ಕಾರಣಗಳಿಂದ ಆಗಿರುತ್ತೆ. ಒಂದು, ನಾವು ಪೋಷಕಾಂಶಗಳ ನಿರ್ವಹಣೆ ಕಡಿಮೆ ಮಾಡಿರ್ತೀವಿ ಅಥವಾ ರೋಗ ಮತ್ತು ಕೀಟಗಳ ಹಾವಳಿಯಿಂದ ಕಡಿಮೆ ಆಗಿರುತ್ತೆ ಅಥವಾ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಯಾವಾಗ ಈ ಬೇಸಾಯ ಕ್ರಮಗಳನ್ನು ಕೈಗೊಳ್ಳೋದಿಲ್ವೋ ಆವಾಗ ಅದು ಇಳುವರಿ ಇಳಿಮುಖ ಆಗುತ್ತೆ. ಮುಖ್ಯವಾಗಿ ಇದರಲ್ಲಿ ಈ ಹಣ್ಣಿನ ಬೆಳೆಗಳಲ್ಲಿ ನಾವು ನೋಡಿದ್ವಿ, 1 ವರ್ಷ ಬಿಟ್ಟು 1 ವರ್ಷ ಮಾವಿನ ಒಂದು ಇಳುವರಿ ಬರುತ್ತೆ, ಮುಂದಿನ ದಿನಗಳಲ್ಲಿ ಅದು 5 ವರ್ಷ 10 ವರ್ಷ 20 ವರ್ಷ ಆದಮೇಲೆ ಇಳುವರಿ ಪೂರ್ತಿ ಕಡಿಮೆ ಆಗುತ್ತೆ. ಇಂಥ ಬೆಳೆಗಳಿಗೆ ನಾವು ರಿಜುವಿನೇಷನ್ ಅಂದರೆ ಪುನಶ್ಚೇತನ ಮಾಡಿ ಅಲ್ಲಿ ಇರತಕ್ಕಂತಹ ತಳಿಗಳನ್ನೇ ಬದಲು ಮಾಡ್ಬೋದು. ಅಂದರೆ ಒಂದು ಗಿಡ, ಅದು ಸಪೋಸ್ ಅಲ್ಲಿ ನಮ್ಮದು ಆಪೂಸ್ ಇದೆ, ಆಪೂಸ್ ಇಳುವರಿ ಬರ್ತಾ ಇಲ್ಲ ಅಂದರೆ ಅಲ್ಲಿ ಇರತಕ್ಕಂಥ ರೆಂಬೆ ಕಂಬಗಳನ್ನು ವೈಜ್ಞಾನಿಕವಾಗಿ ಆಯ್ಕೆ ಮಾಡಿ ಅದರ ಮೇಲೇ ಬೇರೆ ಒಂದು ತಳಿಯನ್ನು, ನಮ್ಗೆ ಯಾವ್ದು ಬೇಕು ಕೇಸರ ತಳಿಗಳನ್ನು ನಾವು ಅಲ್ಲಿ ಗ್ರಾಫ್ಟಿಂಗ್ ಮಾಡ್ಬೋದು, ಅಂದರೆ ಕಸಿ ಕಟ್ಬೋದು. ಅದು ಒಂದು ರಿಜುವಿನೇಷನ್ನಲ್ಲಿ ಇರತಕ್ಕಂಥ ಒಂದು ಪ್ರಕ್ರಿಯೆ. ಅದರ ಜೊತೆಗೇ ಸಮಗ್ರ ತೋಟಗಾರಿಕೆ ಬೇಸಾಯ ಪದ್ಧತಿಗಳನ್ನು ಅನುಸರಿಸಿ ರೋಗ ಮತ್ತು ಕೀಟಗಳ ನಿರ್ವಹಣೆ ಮಾಡೋದಾಗಲಿ ಅಥವಾ ಬೇರೆ ಪದ್ಧತಿಯಿಂದ ಸಹ ನಾವು ಪುನಶ್ಚೇತನಗೊಳಿಸೋಕ್ಕೂ ಸಹ ಈ ಬೇರೆ ಬೇರೆ ಯೋಜನೆಗಳಲ್ಲೂ ಸಹ ರೈತರು ಅದನ್ನು ಸಹಾಯಧನ ಪಡಿಬೋದಾಗಿದೆ. ಬಹಳ ಸಂತೋಷ ಡಾಕ್ಟರ್ ಪ್ರಕಾಶ್ ಸೊಬ್ರದವರೆ, ತುಂಬ ವಿಸ್ತೃತವಾಗಿ ಯಾಕಂದರೆ ಈ ತೋಟಗಾರಿಕಾ ಬೆಳೆಗಳನ್ನು ಪುನಶ್ಚೇತನಗೊಳಿಸುವ ನಿಟ್ಟಿನೊಳಗೆ ಕೂಡ ಹೇಗೆ ಸರ್ಕಾರ ಸಹಾಯಧನ ಮಾಡ್ತದೆ ತಾವು ಹೇಳ್ತಾ ಇದ್ರೆ, ಅಂದರೆ ಸುಮಾರು 20,000-40,000 ಲಕ್ಷವರೆಗೂ ಕೆಲವೊಂದು ಅಷ್ಟು ಧನ ಸಹಾಯ ಸಿಗೋ ಸಾಧ್ಯತೆ ಇದೆ. ಅದನ್ನು ರೈತರು ತಮ್ಮ ವೆಬ್ಸೈಟ್ ನೋಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಅಂದರೆ ಈ ಒಂದು ಪುನಶ್ಚೇತನ ಮಾಡಲಿಕ್ಕೂ ಆಯಿತು ಮತ್ತು ನೀರಿನ ಮೂಲಗಳನ್ನು ನಾವು ಕಾಪಾಡ್ಕೊಳ್ಳೋ ನಿಟ್ಟಿನೊಳಗೆ ಹೇಗೆ ಸರ್ಕಾರ ರೈತರ ಒಂದು ಬೆಂಗಾವಲಿಗೆ ಇದೆ, ಅದನ್ನು ಅವರು ನೀಡುವಂಥ ಸಲಹೆಗಳನ್ನು ಸ್ವೀಕರಿಸಿ ಹೇಗೆ ಒಂದು ನೀರಿನ ಒಂದು ನಿರ್ವಹಣೆಯನ್ನು ತುಂಬ ಚೆನ್ನಾಗಿ ಮಾಡಿಕೊಂಡು ಉತ್ತಮ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಡಾಕ್ಟರ್ ಪ್ರಕಾಶ್ ಸೊಬ್ರದವರೆ, ಇವತ್ತು ಸಂರಕ್ಷಿತ ಬೇಸಾಯ ಹೆಚ್ಚು ಪ್ರಚಲಿತಿಗೆ ಬಂದಿದೆ. ಮೊದಲು ಒಂದು ಕಾಲ ಇತ್ತು ಈ ಪಾಲಿಹೌಸ್ಗಳನ್ನು ಮಾಡೋದು ಉಳ್ಳವರ ಕೆಲಸ, ನಮ್ಗೆ ಆಗೋದಿಲ್ಲ ಅಂಥೇಳಿ ಎಲ್ಲರೂ ಬಿಡ್ತಾಯಿದ್ರು, ಅಂದರೆ ದೊಡ್ಡ ದೊಡ್ಡ ರೈತರು ಮಾತ್ರ ಮಾಡ್ತಾಯಿದ್ರು. ಈಗೇನಾಗಿದೆ, ಸಾಕಷ್ಟು ಮಾಹಿತಿ ತಂತ್ರಜ್ಞಾನದಲ್ಲಿ ಸುಧಾರಣೆ ಆಗಿರೋದ್ರಿಂದ ಸಣ್ಣ ಸಣ್ಣ ರೈತರು ಕೂಡ 10 ಗುಂಟ 20 ಗುಂಟದಲ್ಲಿ ಪಾಲಿಹೌಸ್ಗಳನ್ನು ಮಾಡಿ ಸಂರಕ್ಷಿತ ಬೇಸಾಯ ಮಾಡಿ 1-5 ಪಟ್ಟು ಇಳುವರಿಯನ್ನು ಜಾಸ್ತಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇದಕ್ಕೆ ಸರ್ಕಾರ ಸಹಾಯಧನ ನೀಡ್ತಾ ಇದೆ, ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಿಗೆ. ಆಮೇಲೆ ಪೋಷಕಾಂಶಗಳ ಮತ್ತು ಜೊತೆಗೇ ಈ ಪೆಸ್ಟ್ ಮ್ಯಾನೇಜ್ಮೆಂಟು, ಕೀಟ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಕೂಡ ಒಂದು ಸರ್ಕಾರ ರೈತ ಬಾಂಧವರ ಸಹಾಯಕ್ಕೆ ಧಾವಿಸ್ತಾ ಇದೆ ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯ ಅಡಿಯೊಳಗೆ. ಪ್ರೊಟೆಕ್ಟೆಡ್ ಕಲ್ಟಿವೇಷನ್, ಸಂರಕ್ಷಿತ ಬೇಸಾಯದ ಪದ್ಧತಿಗಳಲ್ಲಿ, ಹಾಗೆಯೇ ಈ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ವಿಷಯದೊಳಗೆ ಸರ್ಕಾರ ರೈತ ಬಾಂಧವರಿಗೆ ಸಹಾಯ ನೀಡ್ತಾ ಇದೆ. ಅದ್ರ ಬಗ್ಗೆ ಯಾವ ಯೋಜನೆಗಳ ಮುಖಾಂತರ ಅವರಿಗೆ ವಿಸ್ತೃತ ಸಹಾಯ ನೀಡ್ತಾ ಇದೆ ಅದನ್ನು ವಿವರಿಸಿ ಹೇಳ್ಬೋದಾ ಸಂಕ್ಷಿಪ್ತವಾಗಿ? ಆಯಿತು. ಈಗ ಈ ಸಂರಕ್ಷಿತ ಬೇಸಾಯ ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾವು ಜಾಸ್ತಿ ನೋಡ್ತಾ ಇರೋದು ಈ ಪಾಲಿಹೌಸ್ ಅಥವಾ ಗ್ರೀನ್ ಹೌಸ್ ಅಂತ ಕರಿತೀವಿ. ಅದ್ರ ಜೊತೆಗೇ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿದೆ ಈ ಭಾಳಷ್ಟು ಹೈಬ್ರಿಡ್ ತರಕಾರಿಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಮತ್ತು ಯಾವುದು ಜಾಸ್ತಿ ಬೇಡಿಕೆ ಇದೆ ಮಾರ್ಕೆಟ್ನಲ್ಲಿ ಇವು ಇಂಥ ಬೆಳೆಗಳನ್ನು ನಾವು ಪಾಲಿಹೌಸ್ ತಂತ್ರಜ್ಞಾನದಲ್ಲಿ ನಮ್ಮ ರೈತರು ಈಗಾಗಲೇ ಬೆಳೀತಾ ಇದ್ದಾರೆ. ಮತ್ತು ಪಾಲಿಹೌಸ್ ತಂತ್ರಜ್ಞಾನ ಯಾವಾಗ ನಾವು ಅದನ್ನು ಅನುಷ್ಠಾನಗೊಳಿಸೋಕೆ ಹೋಗ್ತೀವಿ ಆವಾಗ ಈ ಬೇರೆ ಒಂದು ಬೇಸಾಯದ ಒಂದು ವೆಚ್ಚ ಖರ್ಚು ವೆಚ್ಚಗಳನ್ನು ನೋಡಿದಾಗ ಪಾಲಿಹೌಸ್ ನಿರ್ಮಾಣ ಮಾಡೋದಾಗಲಿ ಮತ್ತು ಅಲ್ಲಿ ಬೆಳೀತಕ್ಕಂಥ ಯಾವುದೇ ಒಂದು ಬೆಳೆಗಳನ್ನು ಬೇಕಾದಂಥ ಸಾಮಗ್ರಿ ವೆಚ್ಚ ಭಾಳಷ್ಟು ಅಧಿಕವಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದೇ ಸಲ ನಮ್ಮ ರೈತರು ಭಾಳಷ್ಟು ವೆಚ್ಚವನ್ನು ಭರಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಯಾರ್ಯಾರು ಪಾಲಿಹೌಸು ನಿರ್ಮಾಣ ಮಾಡ್ತಾರೆ ಮತ್ತು ಯಾರು ಈ ನೆರಳು ಪರದೆಗಳನ್ನು ನಿರ್ಮಾಣ ಮಾಡಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ, ಅದೇ ಥರ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಗೊತ್ತಿದೆ ಈ ದ್ರಾಕ್ಷಿ ಮತ್ತು ದಾಳಿಂಬೆಯಲ್ಲಿ ಈ ಹಕ್ಕಿಗಳ ಕಾಟ ಜಾಸ್ತಿ ಇದೆ, ಅದಕ್ಕೆ ಪಕ್ಷಿ ನಿರೋಧಕ ಬಲೆಗಳನ್ನು ಅಂದರೆ ನಾವು ಆ್ಯಂಟಿ ಬರ್ನ್ ನಟ್ ಅಂತ ಕರಿತೀವಿ, ಮತ್ತು ಅದೇ ಥರ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಮಲ್ಚ್ ಹಾಕೋದ್ರಿಂದ ಅಲ್ಲಿ ಇರತಕ್ಕಂಥ ಒಂದು ನೀರಿನ ಸಂರಕ್ಷಣೆ ಆಗಲಿ ಅಥವಾ ಕಳೆಗಳ ನಿಯಂತ್ರಣ ಮತ್ತು ಇಳುವರಿಯಲ್ಲಿ ಜಾಸ್ತಿ ಒಂದು ಆದಾಯವನ್ನು ಗಳಿಸ್ತಕ್ಕಂಥ ಭಾಳಷ್ಟು ಹೊಸ ಹೊಸ ತಂತ್ರಜ್ಞಾನಗಳು ಬಂದಿದ್ದಿರುತ್ತೆ. ಆದರೆ ಈ ತಂತ್ರಜ್ಞಾನಗಳನ್ನು ಅನುಷ್ಠಾನಗೊಳಿಸೋಕ್ಕೆ ಸುಮಾರು ನಮ್ಮ ಯೋಜನಾ ವೆಚ್ಚದ ಒಂದು 30-40% ಸಹಾಯಧನ ಬರ್ತಕ್ಕಂಥದ್ದು. ಆ ಒಂದು ಸಹಾಯಧನ ಪಡಿಬೇಕಂದ್ರೆ ಮುಖ್ಯವಾಗಿ ನಾನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಪ್ರತಿಯೊಂದು ಇಲಾಖೆಯಲ್ಲಿ ಅಂದರೆ ತೋಟಗಾರಿಕೆ ಇಲಾಖೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಅದೇ ಥರ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ, ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಿದ್ದಾರೆ. ಸೊ ತಾವು ತಾಲೂಕು ತೋಟಗಾರಿಕೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರೆ ಯಾವ ಥರ ತಾವು ಅರ್ಜಿ ಕೊಡಬೇಕು ಮತ್ತು ಯಾವ ಥರ ಸಹಾಯಧನ ತಮಗೆ ಬರುತ್ತೆ, ನಿಮ್ಮ ಒಂದು ರೈತರ ಒಂದು ಶೇರ್ ಎಷ್ಟಿರುತ್ತೆ ಅಂದರೆ ಸಹಾಯಧನ ಎಷ್ಟು ಬರುತ್ತೆ ಮತ್ತು ಎಷ್ಟು ದಿನಗಳಲ್ಲಿ ಬರುತ್ತೆ ಅಂತಕ್ಕಂಥದ್ದನ್ನು ನಮ್ಮ ಅಧಿಕಾರಿಗಳು ವಿವರವಾಗಿ ತಮಗೆ ವಿಸ್ತೃತವಾಗಿ ತಿಳಿಸ್ತಾರೆ. ಅದರ ಜೊತೆಗೇ ಈ ನೀರಿನ ಸಂರಕ್ಷಣೆ ಮಾಡೋದರೊಳಗೆ ಇನ್ನೊಂದು ಅತಿ ಮುಖ್ಯವಾದ ಒಂದು ಯೋಜನೆ ಏನಂತಂದರೆ ಈ ಹನಿ ನೀರಾವರಿ ಅಳವಡಿಕೆಗೆ ಸಹಾಯಧನ ಕೊಡ್ತಕ್ಕಂಥದ್ದು. ಹನಿ ನೀರಾವರಿ ನಾವು ಯಾವಾಗ ಅನುಷ್ಠಾನ ಮಾಡ್ತೀವಿ ಸುಮಾರು 60-70% ನೀರಿನ ಒಂದು ಸದ್ಬಳಕೆ ಆಗುತ್ತೆ ಮತ್ತು 30-40% ಇಳುವರಿಯಲ್ಲಿ ಜಾಸ್ತಿ ಬರ್ತಕ್ಕಂಥದ್ದು ಈಗಾಗಲೇ ಸಂಶೋಧನೆಗಳಿಂದ ಕಂಡು ಬಂದಿದೆ. ಮತ್ತು ಎಲ್ಲೆಲ್ಲಿ ನಮ್ಮ ಹನಿ ನೀರಾವರಿ ಅಳವಡಿಕೆ ಮಾಡೋದ್ರ ಜೊತೆಗೇ ಈ ವಾಟರ್ ಸೋಲಬಲ್ ಫರ್ಟಿಲೈಸರ್ಸ್ ಅಂದರೆ ನೀರಿನಲ್ಲಿ ಕರೆತಕ್ಕಂಥ ಗೊಬ್ಬರಗಳೇನಿದ್ದಾವೆ ಅವುಗಳನ್ನು ಸಹ ನಾವು ಹನಿ ನೀರಾವರಿ ಮುಖಾಂತರ ಕೊಡ್ಬೋದು. ಕೊಟ್ಟಾಗ ಇನ್ನೂ ಒಂದು ಅದರ ಪರಿಣಾಮಕತೆ ಜಾಸ್ತಿ ಆಗೋದರಿಂದ ಮತ್ತು ಇಳುವರಿ ಜಾಸ್ತಿ ಬರುತ್ತೆ. ಆದ್ದರಿಂದ ಈ ಎಲ್ಲ ಒಂದು ಸ್ಕೀಮ್ಗಳಿಗೆ ಹನಿ ನೀರಾವರಿ ಆಗಲಿ ಅಥವಾ ಬೇರೆ ನಾ ಈ ಮುಂಚೆ ಹೇಳಿದಂಥ ಯಾವುದೇ ಸ್ಕೀಮ್ಗಳ ಸಹಾಯಧನ ಪಡಬೇಕಾದ್ರೆ ತಾವು ದಯವಿಟ್ಟು ನಮ್ಮ ತಾಲೂಕು ತೋಟಗಾರಿಕೆ ಅಧಿಕಾರಿಗಳನ್ನಾಗಲಿ ಅಥವಾ ಜಿಲ್ಲಾ ಮಟ್ಟದ ತೋಟಗಾರಿಕೆ ಅಧಿಕಾರಿಗಳನ್ನಾಗಲಿ ಅಥವಾ ಅವರ ಕಚೇರಿಯನ್ನು ತಾವು ಸಂಪರ್ಕ ಮಾಡಿದರೆ ತಮಗೆ ವಿವರವಾದ ಒಂದು ಮಾಹಿತಿ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ. ಡಾಕ್ಟರ್ ಪ್ರಕಾಶ್ ಸೊಬ್ರದವರ, ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ದಾರೆ. ತೋಟಗಾರಿಕಾ ಬೆಳೆಗಳಲ್ಲಿ ಏನು ಪಾಲಿಥಿನ್ ಸೀಟ್ಗಳನ್ನು ಬದಲಿ ಮಾಡೋಕ್ಕೂ ಕೂಡ ಒಂದು ಅವಕಾಶ ಮಾಡಿಕೊಡ್ತಾರೆ, ಮತ್ತು ವಾಟರ್ ಸೋಲಬಲ್ ಫರ್ಟಿಲೈಸರ್ಸ್ ಅಂದರೆ ನೀರಿನಲ್ಲಿ ಕರಗುವಂಥ ಒಂದು ಪೋಷಕಾಂಶಗಳನ್ನು, ಮತ್ತು ವಿಶೇಷವಾಗಿ ರೈತ ಸಂಪರ್ಕ ಕೇಂದ್ರದ ಜೊತೆ ಸಹ ಅವರು ಸಂಪರ್ಕ ಇದ್ದಾಗ ಕೆಲವೊಂದಿಷ್ಟು ಫೆರೋಮೆಲಿನ್ಸ್ ಮತ್ತು ಸೋಲಾರ್ ಪವರ್ಡ್ ಪೆಸ್ಟ್ ಕಂಟ್ರೋಲ್ ಟ್ರ್ಯಾಪನ್ನು ಕೂಡ ಸರ್ಕಾರದ ಯೋಜನೆಗಳನ್ನು ನಮ್ಮ ರೈತ ಬಾಂಧವರು ತಮ್ಮ ಗಮನಕ್ಕೆ ತೆಗೆದುಕೊಂಡ್ಬರೋದು ಭಾಳ ಮುಖ್ಯದ. ಅವಾಗೇನಾಗ್ತದೆ, ಸರ್ಕಾರ ಮತ್ತು ರೈತರು ಇಬ್ಬರು ಜಂಟಿಯಾಗಿ ಒಂದು ಸಮನ್ವಯ ರೀತಿಯೊಳಗೆ ಕೆಲಸ ಮಾಡಿದಾಗ ಉತ್ತಮ ಬೆಳೆ, ಉತ್ಕೃಷ್ಟ ಬೆಳೆ ಆಗ್ತದೆ, ರೈತರಿಗೆ ಲಾಭ ಆಗ್ತದೆ, ಸರ್ಕಾರಕ್ಕೆ ಕೂಡ ಒಂದು ಉತ್ತಮ ಯೋಜನೆ ಒಂದು ಕಾರ್ಯಗತಗೊಳಿಸಿದ ಸಮಾಧಾನ, ಅಷ್ಟೇ ಅಲ್ಲದೇ ಒಂದು GDP ಹೆಚ್ಚಾಗಲಿಕ್ಕೆ ಅನುಕೂಲ ಆಗುತ್ತೆ. ಅದು ನಮ್ಮ ರೈತ ಬಾಂಧವರು ಮಾಡಲಿ ಅಂತ ಆಸೆ ಮಾಡ್ತಾ, ಈಗ ಹಾರ್ಟಿಕಲ್ಚರ್ ಮೆಕ್ಯಾನೈಸೇಷನ್ ಮತ್ತು ಈ ಕೆಲವೊಂದಿಷ್ಟು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟು, ಯಾಕಂದರೆ ವಿಶೇಷವಾಗಿ ನಮ್ಮ ರೈತ ಬಾಂಧವರು ಸೋಲ್ತಾ ಇರೋದು ಅಂತಂದರೆ ನಮ್ಮ ಬೆಳೆಗಳನ್ನು ಬೆಳೆದ ಮೇಲೆ ಅವುಗಳನ್ನು ಸಂರಕ್ಷಿಸಿಡೋದು ಅವರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಎಲ್ಲರೂ ಒಂದೇ ಕಡೆ ಬೆಳೆದ್ಬಿಡ್ತಾರೆ, ದ್ರಾಕ್ಷಿ ಬೆಳೆದ್ಬಿಟ್ರೆ ದ್ರಾಕ್ಷಿ ರೇಟ್ ಕಡಿಮೆ ಆಗ್ತದೆ, ಕಬ್ಬು ಬೆಳೆದ್ರೆ ಕಬ್ಬಿಂದು ತೊಂದರೆ ಆಗ್ತದೆ. ಹೀಗೆ ಅಂದರೆ ಓವರಾಲ್ ವಿಶೇಷವಾಗಿ ಪೊಮೊಗ್ರಾನೈಟು ದಾಳಿಂಬೆ ಕೂಡ ಹಾಗೆ ಸಾಕಷ್ಟು ಬೆಳೆ ಬಂದಾಗ ಒಂದು ಬೆಲೆ ಅವ್ರ ಕೈಯಲ್ಲಿರೋದಿಲ್ಲ, ಅದಕ್ಕೆ ಅವು ಸಂರಕ್ಷಿತವಾಗಿ ಇಡುವಂಥ ಒಂದು ಕೆಲಸ ಮಾಡಬೇಕಾಗ್ತದೆ, ಸ್ಟೋರೇಜ್ನಲ್ಲಿ ಇಡಬೇಕಾಗ್ತದೆ. ಇಂಥವೆಲ್ಲ ಕೆಲವೊಂದು ತಮ್ಮ ಒಂದು ಕ್ರಮಗಳನ್ನು ಮಾಡಲಿಕ್ಕೆ ಸರ್ಕಾರದ ಸಹಾಯವನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯದ. ಮತ್ತು ಹಾರ್ಟಿಕಲ್ಚರ್ನೊಳಗೆ ಮೆಕ್ಯಾನೈಸಿನ್ ಮಾಡೋದನ್ನು ಭಾಳ ಮುಖ್ಯ. ಇವತ್ತು ಟ್ಯಾಕ್ಟರ್ಗಳನ್ನು ಸಾಕಷ್ಟು ತಂತ್ರಗಳನ್ನು ಹೊಸ ಹೊಸದಾಗಿ ವೈಜ್ಞಾನಿಕವಾಗಿ ಲಭ್ಯವಿರುವಂಥ ತಂತ್ರಗಳ ಸಹಾಯ ತೆಗೆದುಕೊಂಡಾಗ ಒಂದು ಅಡ್ವಾನ್ಸ್ಮೆಂಟ್ ಅಂತೀವಿ ಅಂದರೆ ಆಗಿರುವಂಥ ಒಂದು ಬೆಳವಣಿಗೆಯ ಒಂದು ಲಾಭ ತೆಗೆದುಕೊಂಡಾಗ ಮೆಕ್ಯಾನಿಕ್ ಅಂದರೆ ಈ ಟ್ಯಾಕ್ಟರ್ಗಳನ್ನು ಸ್ಪ್ರೇಯರ್ಗಳನ್ನು ಹೆಚ್ಚು ಹೆಚ್ಚು ಉಪಯೋಗ ಮಾಡಿದಾಗ ನಮಗೆ ಸರಿಯಾಗಿ ಕೂಡ ವಿಶೇಷವಾಗಿ ರಾಶಿ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಮೆಕ್ಯಾನೈಸೇಷನ್ ಆಗಿದೆ. ಹೀಗೆ ಇವೆಲ್ಲವುಗಳನ್ನು ಒಂದು ವೈಜ್ಞಾನಿಕ ರೀತಿಯಿಂದ ಬೆಳೆಯಲಿಕ್ಕೆ ಸರ್ಕಾರ ನಮ್ಮ ರೈತ ಬಾಂಧವರಿಗೆ ಹೇಗೆ ಸಹಾಯ ಮಾಡ್ತಾ ಇದೆ, ಎರಡು ಮೂರು ವಿಷಯಗಳನ್ನು ತೆಗೆದುಕೊಂಡು ಹೇಳ್ಬೋದಾ? ಹಾರ್ಟಿಕಲ್ಚರ್ ಮೆಕ್ಯಾನೈಸೇಷನ್ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಈಗ ಹೇಳ್ತೀನಿ. ಈಗ ಇಲ್ಲಿ ನಮ್ಮ ಮುಖ್ಯವಾಗಿ ಈ ತೋಟಗಾರಿಕೆ ಬೆಳೆಗಾರರಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕೋಸ್ಟ್ಲಿ ಏರಿಯಾದವ್ರಿಗಿರ್ಬೋದು ಅಥವಾ ದ್ರಾಕ್ಷಿ ಬೆಳೆಗಾರಿರ್ಬೋದು ಅಥವಾ ದಾಳಿಂಬೆ ಯಾವುದೇ ಒಂದು ಪ್ರದೇಶಕ್ಕೆ ಹೋದರೆ ಮತ್ತು ಎಲ್ಲಿ ನಗರದ ಸುತ್ತಮುತ್ತಲಿರ್ತಕ್ಕಂಥ ತೋಟಗಾರಿಕೆ ಬೆಳೆಗಾರರಿಗೆ ಅತಿ ಒಂದು ದೊಡ್ಡ ಕಾಡ್ತಕ್ಕಂಥ ಸಮಸ್ಯೆ ಏನಂದರೆ ಈ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ, ಒಂದನೇದ್ದು ಲಭ್ಯತೆ ಸಮಸ್ಯೆ, ಎರಡನೇದ್ದು ಅಲ್ಲಿ ಅವರಿಗೆ ಮಾಡ್ತಕ್ಕಂಥ ಖರ್ಚು ವೆಚ್ಚಗಳನ್ನು ನೋಡಿದಾಗ ಭಾಳಷ್ಟು ಒಂದೊಂದು ದಿವಸಕ್ಕೆ 500 ರಿಂದ 900 ರೂಪಾಯಿವರೆಗೂ ಖರ್ಚು ಮಾಡ್ತಕ್ಕಂಥ ಕೂಲಿಕಾರರಿಗೆ ಖರ್ಚು ಮಾಡ್ತಕ್ಕಂಥ ಸನ್ನಿವೇಶವನ್ನು ನೋಡಿದ್ದೀವಿ. ಇನ್ನೊಂದು ಕಡೆ ಒಂದು ಕೂಲಿಕಾರರ ಲಭ್ಯತೆಯೇ ಇರೋದಿಲ್ಲ. ಆ ಥರ ಒಂದು ಸಂದರ್ಭಗಳಲ್ಲಿ ಮೆಕನೈಜೇಷನ್ ಅಂದರೆ ತಾಂತ್ರೀಕರಣ, ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಯಾಂತ್ರೀಕರಣ ಮಾಡ್ತಕ್ಕಂಥದ್ದು ಅಂದರೆ ಬೇರೆ ಬೇರೆ ಯಂತ್ರಗಳನ್ನು ಉಪಯೋಗ ಮಾಡಿಕೊಂಡು ಈ ಕೂಲಿ ಕಾರ್ಮಿಕರ ಒಂದು ಏನು ಅವಲಂಬತೆಯನ್ನು ತಪ್ಪಿಸೋಕ್ಕೆ ಮತ್ತು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ವಿವಿಧ ನಮ್ಮ ಯಾವುದು ನಾವು ಬೇಸಾಯ ಕ್ರಮಗಳನ್ನಾಗಲಿ ಅಥವಾ ಕೊಯ್ಲು ಕ್ರಮಗಳನ್ನು ನಾವು ನಮ್ಮ ಯಾಂತ್ರಿಕ ಅಥವಾ ಉಪಕರಣಗಳ ಮೂಲಕ ಅಳವಡಿಸ್ಕೊಂಡ್ರೆ ಭಾಳಷ್ಟು ನಮ್ಮ ರೈತರಿಗೆ ಅನುಕೂಲ ಆಗ್ಬೋದು. ಇದರಲ್ಲಿ ಮುಖ್ಯವಾಗಿ 20 HP ವರೆಗೆ ಈ ಮಿನಿ ಟ್ರ್ಯಾಕ್ಟರ್ ಅಂತ ಕರಿತೀವಿ ನಾವು, 20 HP ವರೆಗೆ ಟ್ರ್ಯಾಕ್ಟರ್ಗಳನ್ನು ಕೊಡೋದ್ರಿಂದ ತೋಟಗಾರಿಕೆ ಬೆಳೆಯಲ್ಲಿ ಅಂತರ ಬೇಸಾಯ ಮಾಡೋದಾಗಲಿ ಅಥವಾ ಕಳೆ ತೆಗೆಯೋದಾಗಲಿ ಅಥವಾ ಮಣ್ಣಿನ ಒಂದು ಸವಕಳಿಯನ್ನು ತಪ್ಪಿಸೋಕ್ಕೆ ಬೇಕಾದಂಥ ಸಂರಕ್ಷಣೆ ಕ್ರಮಗಳನ್ನು ಕೈಗೊಳ್ಳೋಕ್ಕಾಗಲಿ ಅಥವಾ ಅದೇ ರೀತಿ ಹಾರ್ವೆಸ್ಟ್ ಮಾಡಿದಮೇಲೆ ಅಥವಾ ಕೊಯ್ಲು ಮಾಡಿದಮೇಲೆ ಬೇರೆ ಬೇರೆ ಪ್ರದೇಶಗಳಿಗೆ ಅದನ್ನು ಸಾಗಾಣಿಕೆ ಮಾಡೋದಾಗಲಿ ಈ ಟ್ರ್ಯಾಕ್ಟರ್ ಭಾಳಷ್ಟು ಅನುಕೂಲ ಆಗುತ್ತೆ. ಸುಮಾರು 20 HP ವರೆಗೂ ನಾವು ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಅಂದರೆ 20 HP ಟ್ರ್ಯಾಕ್ಟರ್ವರೆಗೆ ಮಾತ್ರ ನಾವು ಸಬ್ಸಿಡಿ ಕೊಡ್ತೀವಿ, ಅದಕ್ಕಿಂತ ಜಾಸ್ತಿ ಸಬ್ಸಿಡಿ ನಾವು ಕೊಡೋದಿಲ್ಲ, ಅದಕ್ಕಿಂತ 3 ಬಾಳಿದ್ದಂಥ HP ಕೊಡೋದಿಲ್ಲ. ಅದೇ ಥರ ಪವರ್ ಟಿಲ್ಲರ್ಗಳಿಗೆ, ಯಾಕಂದರೆ ಟ್ರ್ಯಾಕ್ಟರ್ನಲ್ಲಿ ಬೇಕಂತಂದರೆ ಮುಖ್ಯವಾಗಿ ಪವರ್ ಟಿಲ್ಲರ್ ಇದ್ದರೆ ಬೇರೆ ಬೇರೆ ನಮ್ಮ ಬೇಸಾಯ ಕ್ರಮಗಳನ್ನು ಅದು ರೈತರು ಕೈಗೊಳ್ಳಬೇಕಾಗಿದೆ. ಅದರ ಜೊತೆಗೇ ಈಗ ಸ್ಪ್ರೇಯರ್ಸ್ಗಳು ಮುಖ್ಯವಾಗಿ ನಮಗೆ ರೋಗ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡೋಕ್ಕೆ ಈ ಸ್ಪ್ರೇಯರ್ಗಳು ಔಷಧಿ ಸಿಂಪಡಣೆ ಮಾಡೋಕ್ಕೆ ಸ್ಪ್ರೇಯರ್ಗಳು ಬೇಕಾಗುತ್ತೆ. ಅದೇ ಥರ ಟ್ರ್ಯಾಕ್ಟರ್ ಮೌಂಟೆಡ್ ಸ್ಪ್ರೇಯರ್ಸ್ಗಳು ಬರ್ತಾ ಇದ್ದಾವೆ ಮತ್ತು ಭಾಳಷ್ಟು ಎಕೋ ಫ್ರೆಂಡ್ಲಿ ಲೈಟ್ ಟ್ರ್ಯಾಪ್ಗಳು ಬರ್ತಾ ಇದ್ದಾವೆ. ಅಂದರೆ ಲೈಟ್ ಟ್ರ್ಯಾಪ್ ಅಂದರೆ ಒಂದು ಈ ಬೆಳಕಿನಲ್ಲಿ ಆಕರ್ಷಣೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಕೀಟಗಳನ್ನು ಅದನ್ನು ನಿಯಂತ್ರಣ ಮಾಡ್ತವೆ. ಅದೇ ಥರ ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಭಾಳಷ್ಟು ನಮ್ಮ ಯಾಂತ್ರೀಕರಣಕ್ಕೆ ಏನೇನು ರೈತರು ಖರೀದಿ ಮಾಡ್ತಾರೆ ಅವಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥ ಯೋಜನೆಗಳಿದೆ. ಡಾಕ್ಟರ್ ಪ್ರಕಾಶ್ ಎಂ ಸೋಬ್ರದರ್, ನಮ್ಮ ತೋಟಗಾರಿಕಾ ಬೆಳೆಗಳಿಗೆ ಯಾವ ರೀತಿ ತೋಟಗಾರಿಕಾ ಮಿಷನ್ ಇರ್ಬೋದು, ನರೇಗಾ ಇರ್ಬೋದು, ಆಮೇಲೆ ಸಮಗ್ರ ಕೃಷಿ ತೋಟಗಾರಿಕಾ ಕೃಷಿ ಯೋಜನೆ ಇರ್ಬೋದು ಅಥವಾ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇರ್ಬೋದು, ಆ ಒಂದು ಯೋಜನೆಗಳಡಿ ಒಂದು ತೋಟಗಾರಿಕಾ ಬೆಳೆಯ ವಿಸ್ತರಣೆ ಆಮೇಲೆ ಪುನಶ್ಚೇತನ ಮತ್ತು ನೀರಿನ ಒಂದು ಸದ್ಬಳಕೆ ಹಾಗೆಯೇ ಒಂದು ಪೋಷಕಾಂಶಗಳ ನಿರ್ವಹಣೆ ಯಾಂತ್ರೀಕರಣ ಮತ್ತು ಮುಖ್ಯವಾಗಿ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಅವುಗಳನ್ನು ಸರಿಯಾದ ಮಾರುಕಟ್ಟೆ ಬರ್ಬೇಕನ್ನೋ ನಿಟ್ಟಿನೊಳಗೆ ತಡೆಯುವಂಥ ವಿಧಾನಗಳು, ಹಾಂ ಪ್ರಾತ್ಯಕ್ಷಿಕೆಗಳು ಹಾಗೆಯೇ ಒಂದು ಸಂಶೋಧನೆಗಳು ಮತ್ತು ಮುಖ್ಯವಾಗಿ ಹೊಸ ಹೊಸ ಆವಿಷ್ಕಾರಗಳು ಹೇಗೆ 6 ಉತ್ಕೃಷ್ಟ ಕೇಂದ್ರಗಳ ಮೂಲಕ ನಮ್ಮ ರೈತ ಬಾಂಧವರಿಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ನೀಡ್ತಾ ಇದ್ದವು. ಸಮಗ್ರವಾಗಿ ತೋಟಗಾರಿಕಾ ಬೆಳೆ ಬೆಳೀಲಿಕ್ಕೆ ರೈತ ಇವತ್ತು ಸಮರ್ಥವಾಗಿ ನೆಲೆ ನಿಲ್ಲಕ್ಕೆ ರಾಜ್ಯ ಸರ್ಕಾರ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ತುಂಬ ವಿಸ್ತೃತವಾಗಿ ಚರ್ಚೆ ಮಾಡಿದಿರಿ. ಡಾಕ್ಟರ್ ಪ್ರಕಾಶ್ ಎಂ ಸೋಬ್ರದವರೇ, ರಾಜ್ಯ ಸರ್ಕಾರದ ತೋಟಗಾರಿಕಾ ಇಲಾಖೆ ಒಳಗ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮಗೆ ರೈತರಿಂದ ಪ್ರತಿಯೊಬ್ಬರಿಂದ ಕೂಡ ಸಹಕಾರ ಹೇಗೆ ಮುಂದುವರಿಯಲಿ, ತಮ್ಮ ಒಂದು ಕಾರ್ಯವೈಖರಿ ಇನ್ನೂ ಉಜ್ವಲವಾಗಿ ಬೆಳಗುವಂಗಾಗಲಿ ಅಂತ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಹಾರೈಸ್ತೀವಿ. ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ತೋಟಗಾರಿಕೆ ಬೆಳೆಗಳಿಗೆ ರೈತರಿಗೆ ಸಿಗುವ ಸರ್ಕಾರದ ಸೌಲಭ್ಯಗಳು ಈ ವಿಷಯವಾಗಿ ಇದುವರೆಗೆ ರಾಜ್ಯ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಸಬ್ರದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೌಳೀನ್. ಇನ್ನು ಮುಂದೆ ಕೇಳೋಣ. ಸಿದ್ದಾಪುರದ ರಾಣವ ಭೀಮಪ್ಪ ಕಳಿಮನಿ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದವನ್ನ. ಜಗದಂಬಿ ರೇಣುಕಾ ಬಾರ ಇಂದಿಗೆ ಶಾರಜಮ ಕಂಡಿಯ ವಸ್ತಿ ಶಾರ ಕಂಡಿಯವತಿ ಅಲ್ಲಿ ರೇವಣಸಿ ಧನವತಿ ರೇಣುಕಾ ಬಾರ ಇಲ್ಲಿಗೆ ಜಗದಂಬಿಯರಂಬಿ ರೇಣುಕಾ ಬಾರ ಇಲ್ಲಿಗೆ